ನಮ್ಮ ಕ್ಷೇತ್ರದಲ್ಲಿ ನಡೆಸಿಕೊಂಡಿದ್ದು ಕೂಡ ನಮಗೆ ಇರುವುದರಿಂದ ನಾವು ಅಸತ್ಯ ಕಾಣಬಹುದು. ಯಾರನ್ನು ಪೋಷಿಸಿದ್ದಾರೆ ನಮ್ಮ ಶಿಕ್ಷೆ ಬಯಸಿದ್ದಿಲ್ಲ ಎಂದಿತ್ತು. ಅಂತ ಹೆಸರು ಸತ್ಯ. ಆದ್ದರಿಂದ ಅವರನ್ನು ಪೋಷಿಸಿದ್ದಾರೆ ನಿಮ್ಮ ಶಿಕ್ಷೆ ಸತ್ಯ ಆಗುತ್ತೆ. ಇದಕ್ಕೆ ನಮ್ಮ ಹೆಸರು ಸತ್ಯ. ಯಾಕಪ್ಪ ಸತ್ಯ ಅಂದರೆ ಏನು? ಅವರು ಸತ್ಯ ಓದಿದ್ದ ಸುಳ್ಳು ಸತ್ಯ ಅಂದರೆ ಏನು ಅಂತ ಅಂದರೆ ಬೇರೆ ಮುಕ್ತ ಹೀಗೆ ಸತ್ಯ ಶಬ್ದವನ್ನು ಚೆನ್ನಾಗಿರುವಂತಹ ಶರೀರ ಸಂದರ್ಭದಲ್ಲಿ ಎರಡು ವಸ್ತು ಒಂದೇ ಸ್ಥಳದಲ್ಲಿ ಸೃಷ್ಟಿ ಮಾಡುವುದಿಲ್ಲ. ಕಪ್ಪಿ ಮತ್ತು ಅಭ್ಯಾಸ ಮನುಷ್ಯನಿಗೆ ಮಾತ್ರ ಅವರು ಕಾಫಿ ಮಾತನಾಡುತ್ತಿದ್ದಾರೆ. ಒಂದು ಕ್ಯಾಮರಾ ಮಾಡಲು ಪಡೆದು ಅದರ ಪರಿವರ್ತನದಲ್ಲಿ ಒಂದನೇ ಕಾಫಿ ಮಾಡುವುದಿಲ್ಲ, ಒಂದು ಮಾಡಿದರೆ ಮತ್ತೊಂದು ಅಡ್ಡ ಮಾಡುವುದಿಲ್ಲ. ಯಾವುದೇ ನೋ ಟು ಥಿಂಗ್ಸ್ ಆಗಿರ್ಬೋದು, ಒಂದರಂತೆ ಇರುವುದಿಲ್ಲ. ಎಲ್ಲವೂ ಇಲ್ಲ ಅಷ್ಟೇ ಬಿಡದ ಮನುಷ್ಯ ಎಲ್ಲದರ ಅಸ್ತಿತ್ವ ಅನ್ನೋದನ್ನು ಇದ್ದಿತ್ತು ಅನ್ನೋದನ್ನು ಬಂದಿಕೊಳ್ಳಿಸಿಕೊಳ್ಳೋದಕ್ಕೋಸ್ಕರ ಪ್ರತಿಯೊಂದರೊಳಗೆ ತಂತ್ರಸ್ವರೂಪವಾಗಿ ತಂದು ಸಂಭೇದಾಯ. ಸಾವಿರದ ಸೂರ್ಯ ಚಂದ್ರ ಅಲ್ಲಿ ಅವರು ಅಷ್ಟೇ ಅಲ್ಲ ಪಡೆಯಬಹುದು.